ನಜರೆಯ ವಾಸ ಓ ಯೇಸು ಪ್ರಭುವ ಮೀ ಮಹಿಮನು ಪಾಡೆದಂ ಹಲ್ಲೆಲೂಯ ಗೀತಂ ನಜರೆಯ ವಾಸ ಓ ಯೇಸು ಪ್ರಭುವ ಮೀ ಮಹಿಮನು ಪಾಡೆದಂ ಹಲ್ಲೆಲೂಯ ಗೀತಂ ಹಲ್ಲೆಲು ಹಲ್ಲೆಲೂಯ ಹಲ್ಲೆಲು ಹಲ್ಲೆಲೂಯ ಹಲ್ಲೆಲು ಹಲ್ಲೆಲೂಯ ನಜರೆಯ ವಾಸ ಓ ಯೇಸು ಪ್ರಭುವ ಮೀ ಮಹಿಮನು ಪಾಡೆದಂ ಹಲ್ಲೆಲೂಯ ಗೀತಂ ಪೇದಮು ನೀ ಮಹಿಮ ಸುವಾರ್ತನು ಮಾಲೋ ನೀ ಪ್ರೇಮತೋ ಮೇಮು ಚಾಟಿ ಚೆಪ್ಪೆದಮು ಮದಿನಿ ನಿಲಿಪೆದಮು ನೀ ಮಹಿಮ ಸುವಾರ್ತನು ಮಾಲೋ ನೀ ಪ್ರೇಮತೋ ಮೇಮು ಚಾಟಿ ಚೆಪ್ಪೆದಮು ಮರಪುರಾಣಿ ನೀ ಮಹಿಮನು ಎಲುಗೆತ್ತಿನೇ ಪಾಡೆದನ್ ಮರಪುರಾಣಿ ನೀ ಮಹಿಮನು ಎಲುಗೆತ್ತಿನೇ ಪಾಡೆದನ್ ಸತ್ಯಮೈನದಿ ನಿತ್ಯಮೈನದಿ ಶ್ರೀಯೇಸು ನೀ ವಾಕ್ಯಮು ಮಾಲೋ ನೀ ಪ್ರೇಮತೋ ಮೇಮು ಚಾಟಿ ಚೆಪ್ಪೆದಮು ಸತ್ಯಮೈನದಿ ನಿತ್ಯಮೈನದಿ ಶ್ರೀಯೇಸು ನೀ ವಾಕ್ಯಮು ಮಾಲೋ ನೀ ಪ್ರೇಮತೋ ಮೇಮು ಚಾಟಿ ಚೆಪ್ಪೆದಮು ಅಮರಮೈನ ನೀ ಜೀವವಾಕ್ಯಂ ಸ್ತುತಿಂಚಿ ಕೀರ್ತಿಂಚೆದನ್ ಅಮರಮೈನ ನೀ ಜೀವವಾಕ್ಯಂ ಸ್ತುತಿಂಚಿ ಕೀರ್ತಿಂಚೆದನ್ ನಜರೆಯ ವಾಸ ಓ ಯೇಸು ಪ್ರಭುವ ಮೀ ಮಹಿಮನು ಪಾಡೆದಂ ಹಲ್ಲೆಲೂಯ ಗೀತಂ ನಜರೆಯ ವಾಸ ಓ ಯೇಸು ಪ್ರಭುವ ಮೀ ಮಹಿಮನು ಪಾಡೆದಂ ಹಲ್ಲೆಲೂಯ ಗೀತಂ ಹಲ್ಲೆಲು ಹಲ್ಲೆಲೂಯ ಹಲ್ಲೆಲು ಹಲ್ಲೆಲೂಯ ಹಲ್ಲೆಲು ಹಲ್ಲೆಲೂಯ